ನಾಳೆಯಿಂದ ಏರ್ ಶೋ ಸಾರ್ವಜನಿಕರಿಗೆ ಮುಕ್ತ. ಹಾಗೂ ಮೈಸೂರಿನ ಟಿ ನರಸೀಪುರದ 13ನೇ ಕುಂಭಮೇಳಕ್ಕೆ ಇಂದು ವಿದ್ಯುಕ್ತ ತೆರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು ಜಿಲ್ಲೆಯ ಕಾವೇರಿ ಕಪಿಲ ಸ್ಫಟಿಕ ಸರೋವರಗಳ ತ್ರಿವೇಣಿ ಸಂಗಮ ತಿರುಮಕೂಡಲು ನರಸೀಪುರದಲ್ಲಿ ಮಹಾಕುಂಭಮೇಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಜಿಲ್ಲಾಡಳಿತ ಮತ್ತು ಮಹಾಕುಂಭಮೇಳ ಮಹೋತ್ಸವ ಸಮಿತಿ. ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ. ಇದೇ ತಿಂಗಳ 10, 11, 12ರಂದು ಧಾರ್ಮಿಕ ಆಚರಣೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯಲಿವೆ. ಬನ್ನಿ, ಪವಿತ್ರ ಪುಣ್ಯಕ್ಷೇತ್ರದ ಕುಂಭಮೇಳದಲ್ಲಿ ಭಾಗವಹಿಸಿ ಪುನೀತರಾಗಿ. ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಇದೇ ತಿಂಗಳ 10, 11, 12ರಂದು. ಕೇಳುಗರೆ, ಎಲ್ಲರಿಗೂ ನಮಸ್ಕಾರ. ತಿರುಮಕೂಡಲು ನರಸೀಪುರ, ಮೈಸೂರು ಜಿಲ್ಲೆ, ಇಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು, ಭಕ್ತಾದಿಗಳು ಬಂದು ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರದಲ್ಲಿ ಮಿಂದೆದ್ದು ಪುನೀತರಾಗ್ತಾ ಇದ್ದಾರೆ. ಸಾರ್ವಜನಿಕರು ಹೇಗೆ ಈ ಮಹಾಕುಂಭಮೇಳದಲ್ಲಿ ಭಾಗವಹಿಸಬೇಕು ಮತ್ತು ಹೇಗೆ ಈ ಕುಂಭಮೇಳದಲ್ಲಿ ಪಾಲ್ಗೊಂಡು ಸ್ಪಂದಿಸಬೇಕು ಅನ್ನೋದ್ರ ಬಗ್ಗೆ ಕೆಲವಷ್ಟು ವಿಚಾರಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಿಕ್ಕೆ ನಮ್ಮ ಕೂಡ ಇದ್ದಾರೆ ಮೈಸೂರು ಜಿಲ್ಲೆಯ ಉಪವಿಭಾಗಾಧಿಕಾರಿಗಳಾಗಿರುವಂತಹ ರಕ್ಷಿತ್ ಅವರು. ರಕ್ಷಿತ್ ಅವರೇ, ಹೇಳಿ, ಏನೇನೆಲ್ಲ ಸೌಲಭ್ಯಗಳು ನಮ್ಮ ಸಾರ್ವಜನಿಕರಿಗೆ ಇದೆ ಮತ್ತು ಹೇಗೆ ನಮ್ಮ ಸಾರ್ವಜನಿಕರು ಈ ಕುಂಭಮೇಳದಲ್ಲಿ ಸ್ಪಂದಿಸಬೇಕು ಅಂತ ತಾವು ಬಯಸ್ತೀರಿ? ಎಲ್ರಿಗೂ ನಮಸ್ಕಾರ. ಈಗ 10, 11, 12ನೇ ತಾರೀಕು 3 ದಿನಗಳ ಕಾಲ ಕುಂಭಮೇಳ ಆಯೋಜನೆಗೊಂಡಿದೆ. ಇದರಲ್ಲಿ ಮೊದಲನೇದಾಗಿ ಪಾರ್ಕಿಂಗ್ ಬಗ್ಗೆ ಮಾತಾಡೋದಾದರೆ, ಎಲ್ಲ ಮುಖ್ಯ ರಸ್ತೆಯಲ್ಲೂ ಕೂಡ ಈಗ ಮೈಸೂರಿಂದ ಬರೋಂಥ ವಾಹನಗಳಿಗಾಗಿರ್ಬೋದು, ಚಾಮರಾಜನಗರದಿಂದ ಬರೋಂಥ ವಾಹನಗಳಿಗಾಗಿರ್ಬೋದು, ಮತ್ತು ನಂಜನಗೂಡು, ಯಾವ್ಯಾವ ಮುಖ್ಯ ರಸ್ತೆಗಳಿದೆಯೋ ಆ ಮುಖ್ಯ ರಸ್ತೆಯಲ್ಲೇ ಪ್ರತ್ಯೇಕವಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಅಲ್ಲಿಂದ ಸ್ನಾನಘಟ್ಟಗಳು ವಾಕೇಬಲ್ ಡಿಸ್ಟೆನ್ಸಲ್ಲಿರುತ್ತೆ. ಸೊ ಈಗ 3 ಸ್ನಾನಘಟ್ಟಗಳಿದೆ. ಒಂದು ಅಗಸ್ತೇಶ್ವರ ದೇವಸ್ಥಾನದ ಬಳಿ ಒಂದು ಸ್ನಾನಘಟ್ಟ ಇದೆ, ಮತ್ತು ಒಂದು ಭಿಕ್ಷೇಶ್ವರ ದೇವಸ್ಥಾನದ ಬಳಿ ಸ್ನಾನಘಟ್ಟ ಇದೆ, ಮತ್ತು ಇನ್ನೊಂದು ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿ ಕೂಡ ಒಂದು ಸ್ನಾನಘಟ್ಟ ಇದೆ. 3 ಸ್ನಾನಘಟ್ಟಗಳಲ್ಲೂ ಕೂಡ ನಾವು ಏನು ಮೂಲಭೂತ ಸೌಕರ್ಯಗಳು ಏನೇನು ಬೇಕು, ಚೇಂಜಿಂಗ್ ರೂಮ್ಸ್ ಆಗಿರ್ಬೋದು, ಮತ್ತು ಟಾಯ್ಲೆಟ್ ವ್ಯವಸ್ಥೆ ಆಗಿರ್ಬೋದು, ಕುಡಿಯೋ ನೀರು ವ್ಯವಸ್ಥೆ ಆಗಿರ್ಬೋದು, ಎಲ್ಲನೂ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಜೊತೆಗೆ 3 ಕಡೆಯೂ ಕೂಡ ಅಗ್ನಿಶಾಮಕ ದಳದಿಂದ 100ಕ್ಕೂ ಹೆಚ್ಚು ಸಿಬ್ಬಂದಿಗಳಿದ್ದಾರೆ. ಅವರು ಮೋಟ್ರ್ ಬೋಟ್ಸ್ಗಳಾಗಿರ್ಬೋದು, ಜೊತೆಗೆ ನುರಿತ ಈಜು ತಜ್ಞರುಗಳಿದ್ದಾರೆ, ಮತ್ತು ಎಲ್ಲ ಕಡೆಯೂ ಕೂಡ 3 ಘಟ್ಟದಲ್ಲೂ ಕೂಡ ನಾವು ಬ್ಯಾರಿಕೇಡ್ಗಳು ನಿರ್ಮಾಣ ಮಾಡಿದ್ದೀವಿ. ಅದು 4 ಅಡಿ ಆಳದಷ್ಟು ಏನಿದೆಯೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಕಂಪ್ಲೀಟಾಗಿ ಬ್ಯಾರಿಕೇಡ್ ಮಾಡ್ಕೊಂಡಿದ್ದೀವಿ. ಮತ್ತು ಬ್ಯಾರಿಕೇಡಿಂದ ಆಚೆಗೆ ಬೋಟ್ಗಳು ಕೂಡ ಇದೆ, ಮತ್ತು ಸ್ವಿಮ್ಮರ್ಸ್ಗಳಿದ್ದಾರೆ. ಮತ್ತು ಇಲ್ಲಿ VIPಗಳಿಗೆ ಅಂತಲೇ ಪ್ರತ್ಯೇಕ ವ್ಯವಸ್ಥೆ ಇದೆ. ಅವರಿಗೆ ಮಧ್ಯದಲ್ಲಿ ಹೈಲ್ಯಾಂಡ್ ರೀತಿ ಏನು ನಿರ್ಮಾಣ ಆಗಿದೆ ಅಲ್ಲೇ ಕೂಡ ಸ್ನಾನಕ್ಕೆ ವ್ಯವಸ್ಥೆ ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು 1,000ಕ್ಕೂ ಹೆಚ್ಚು ಪೊಲೀಸ್ನವರಿದ್ದಾರೆ, ಭದ್ರತೆಗಳು ಕೂಡ ಎಲ್ಲನೂ ಇದು ಮಾಡಿದ್ದೀವಿ. ಮತ್ತು ಜೊತೆಗೆ 3 ಸಾಂಸ್ಕೃತಿಕ ವೇದಿಕೆಗಳಿರುತ್ತೆ, ಪ್ರತಿದಿನವೂ ಕೂಡ 3 ವೇದಿಕೆಯಲ್ಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಇದರ ಜೊತೆಗೆ ಸ್ಪೆಷಲ್ ಆಗಿ 11ನೇ ತಾರೀಕು ಸಾಯಂಕಾಲ 11 ಗಂಟೆಗೆ ಗಂಗಾ ಪೂಜೆ, ವಾರಣಾಸಿಯಲ್ಲಿ ಏನು ಗಂಗಾ ಪೂಜೆ ನಡೆಯುತ್ತೋ ಅದೇ ಮಾದರಿಯಲ್ಲಿ ಇಲ್ಲಿ ನಮ್ಮಲ್ಲಿ ಕಾವೇರಿ ಪೂಜೆ ಅಂತ ಒಂದು ಆರ್ಗನೈಸ್ ಮಾಡಿದ್ದೀವಿ. ಈ ಕಾವೇರಿ ಪೂಜೆಗೆ ವಾರಣಾಸಿಯಿಂದ 15 ಜನ ಬರ್ತಾ ಇದ್ದಾರೆ. ಫ್ಲೋಟ್ ಆಗುವಂಥ ಒಂದು ಸ್ಟೇಜ್ ಕೂಡ ನಿರ್ಮಾಣ ಮಾಡ್ತಾ ಇದ್ದೀವಿ. ಅದೇ ಮಾದರಿಯಲ್ಲಿ ಕಾವೇರಿ ಪೂಜೆ ಕೂಡ ನಡೆಯುತ್ತೆ, ಜೊತೆಗೆ ಫೈರ್ ವರ್ಕ್ಸ್ ಕೂಡ ಇರುತ್ತೆ. ಸೊ ಇದು ಸ್ವಲ್ಪ ವಿಶೇಷವಾಗಿ ಅದನ್ನು ಅಂದ್ಕೊಂಡಿದ್ದೇವೆ. ಧನ್ಯವಾದಗಳು ಸರ್, ನಮಸ್ಕಾರ. ಧನ್ಯವಾದಗಳು. ಮೈಸೂರು ಜಿಲ್ಲೆಯ ಕಾವೇರಿ ಕಪಿಲ ಸ್ಫಟಿಕ ಸರೋವರಗಳ ತ್ರಿವೇಣಿ ಸಂಗಮ ತಿರುಮಕೂಡಲು ನರಸೀಪುರದಲ್ಲಿ ಮಹಾಕುಂಭಮೇಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಜಿಲ್ಲಾಡಳಿತ ಮತ್ತು ಮಹಾಕುಂಭಮೇಳ ಮಹೋತ್ಸವ ಸಮಿತಿ.

ಕಾಕಂಬಿಯನ್ನು ಸಹ ತಾವು ನೀರಿನಲ್ಲಿ ಕೆದಡಿ ಅದನ್ನ 5% to 10% ವರೆಗೂ ಸಹ ಹಾಕ್ಬಹುದು ನೀವು ಕಾಕಂಬಿ ಲಭ್ಯವಿದ್ದರೆ, ಇಲ್ಲ ಅಂದ್ರೆ ಹಾಕೋದೇನಾಗತ್ತೆ ಇಲ್ಲ. ರಸಮೇವು ತಯಾರಿಸಿದ 2 ತಿಂಗಳ ನಂತರ ಅಥವಾ ಬೇಸಿಗೆಯಲ್ಲಿ ಮೇವನ್ನು ಒಂದು ಕಡೆಯಿಂದ ತೆಗೆದು ಉಪಯೋಗಿಸ್ಕೋಬೇಕಾಗುತ್ತೆ. ಮತ್ತೆ ಅದು ಗಾಳಿ ಆಡದಾಗೆ ಅಂತ ಹೇಳ್ತೀವಿ. ಇದು ಇವೆರಡನ್ನು ನೀವು ಸುಮ್ನೆ ಇಟ್ಕೊಂಡು ತಮ್ಮಲ್ಲಿ ಲಭ್ಯವಿದ್ರೆ ಹಾಕಿ, ಇಲ್ಲ ಅಂದ್ರೆ ಬರೀ ಒಣಮೇವಿಗೆ ಯೂರಿಯಾ 2 kg ಹಾಕಿದ್ರೆ ಸಾಕು. ಈ ಯೂರಿಯಾನ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಬೇಕಾಗುವಷ್ಟು ನೀರು ತಗೋಬೇಕಾಗುತ್ತೆ. ನೀರು ಎಷ್ಟು ಬೇಕಾಗುತ್ತೆ? ಈಗ 20-30 liters ಬೇಕಾಗುತ್ತೆ. ಅದನ್ನ ಯೂರಿಯಾನ ಒಣಮೇವಿಗೆ ಯೂರಿಯಾನ ಕಲ್ಸ್ಕೊಳ್ಳೋದಕ್ಕೋಸ್ಕರ. ಮೇಡಮ್, ಒಣಮೇವು ಅಂದ ತಕ್ಷಣ ಯಾವ್ಯಾವ್ದು ಅಂತ ಹೇಳ್ತೀರಾ? ಇಲ್ಲಿ ಭತ್ತದ ಹುಲ್ಲು, ರಾಗಿ ಹುಲ್ಲು, ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ. ನಮ್ಮ ಸಂಪರ್ಕ ಸಂಖ್ಯೆಯನ್ನ ತಿಳಿಸಬಹುದಲ್ಲ? ಹೌದು, ಹೇಳಿ. 9535734333. ಇನ್ನೊಮ್ಮೆ ಹೇಳಿ. 9535734333. ಆಯ್ತು ಸುಮ ಮೇಡಮ್ ಅವರೇ, ತಮ್ಗೆ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಬೇಸಿಗೆಯಲ್ಲಿ ಜಾನುವಾರುಗಳ ಪಾಲನೆ ಈ ವಿಚಾರವಾಗಿ ಡಾಕ್ಟರ್ ಸುಮಾ ಎನ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇನ್ನೀಗ ತಿಪಟೂರು ತಾಲೂಕು ಅರಳಗುಪ್ಪಯ್ಯ ರೇಣುಕಯ್ಯ ಮತ್ತು ಸಂಕಡಿಗರಿಂದ ತತ್ವ ಪದಗಳನ್ನು ಕೇಳೋಣ. ಪಾರ್ವತಾಪತೆ ಹರ ಹರ ಮಹಾದೇ, ಮಾತು ಮಾತಿಗೋ ಶಂಕರ, ಶ್ರೀ ಗುರುವೆ ಪಾರ್ವತ ಮಾನೆನ ಪಾರದೆ, ಮಾತು ಮಾತಿಗೋ ಶಂಕರ, ಶ್ರೀ ಗುರುವೆ ಪಾರ್ವತ ಮಾನೆನ ಪಾರದೆ, ಜೋಹತಿ ಸಂಗಮ ದೋರಿ ದೊಗ್ಗ ಕರ್ಪುರ ದಂತೆ, ಜೋಹತಿ ಸಂಗ